ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂಸದ ಕೊಡುವು ಕಳೆಯುವುದು ಸುಖದಿಂದ ಸುರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ನಮ್ಮ ರೈತ ಬಾಂಧವರಿಗೆಲ್ಲ ಸ್ವಾಗತ. ಇಂದಿನ ಕಿಸಾನ ವಾಣಿಯಲ್ಲಿ ಕೋಳಿ ಸಾಕಾಣಿಕೆ ಹಾಗೂ ತಮ್ಮ ಕೃಷಿ ಬದುಕಿನ ಜೀವನಾನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಸಿದ್ದಾಪುರ ತಾಲೂಕು ಕೋಲ್ಸಿರ್ಸಿಯ ನಾಗರಾಜ್ ಗಣಪತಿ ನಾಯ್ಕ. ಈಗ ನಮ್ಮ ಜೊತೆಯಲ್ಲಿ ನಾಗರಾಜ್ ಗಣಪತಿ ನಾಯ್ಕ ಇದ್ದಾರೆ. ಯುವಕರು ಓದಿಕೊಂಡು ಬೆಂಗಳೂರು ಹೋಗಿ ಕೆಲಸ ಹುಡುಕೊಂಡು ಆ ನಂತರ ಅಪ್ಪಗೆ ಆರಾಮಿಲ್ಲ ಅಂತೇಳಿ ಇಲ್ಲಿಗೆ ಬಂದು ಇವೆಲ್ಲನು ಮತ್ತೆ ಕೃಷಿಯೊಳಗೆ ತಮ್ಮನ್ನು ತೊಡಗಿಸ್ಕೊಂಡಂಥವ್ರು. ಅವರು ಒಳ್ಳೆ ವಾಲಿಬಾಲ್ ಆಟಗಾರರು ಕೂಡ. ಉತ್ಸಾಹದಿಂದ 4 ಯುವಕರಿಗೆ ವಾಲಿಬಾಲ್ ಹೇಗೆ ಆಡೋದನ್ನು ಕೂಡ ಕಲಿಸಿದಂಥವ್ರು. ಹೀಗೆ ಬದುಕು ಯಾವ್ಯಾವ ತಿರುವು ಪಡ್ಕೊಳ್ಳುತ್ತೋ ಏನೋ ಗೊತ್ತಾಗಲ್ಲ. ಈಗ ಕೃಷಿ ಹತ್ರ ಬಂದು ನಿಂತಿದ್ದಾರೆ. ಅವರ ಅನುಭವ ಏನಿದೆ, ಹೇಗೆ ಅವರ ಜರ್ನಿ ಸ್ಟಾರ್ಟ್ ಆಗಿದೆ, ಮತ್ತೆ ಎಲ್ಲಿಗೆ ಬಂದಿದೆ ಕೇಳೋಣ. ನಮಸ್ಕಾರ ನಾಗರಾಜ್ ಸರ್. ನಮಸ್ಕಾರ. ಎಲ್ಲಿ ಹುಟ್ಟ್ರಿ, ಎಲ್ಲಿ ಬೆಳೆದ್ರಿ, ಏನೇನು ಓದಿದ್ರಿ, ಎಲ್ಲೆಲ್ಲಿ ಹೋದ್ರಿ? ಸರ್, ನಾನು ಉತ್ತರ ಕನ್ನಡ ಡಿಸ್ಟಿಕ್ಕು ಸಿದ್ದಾಪುರ ತಾಲೂಕು ಜೂರಿಮನೆ ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದಿರೋದು. ಮೂಲತಃ ನಮ್ಮ ಮನೆಗೆಲ್ಲ ಕೃಷಿಕರೆ. ನಾವು ಸಣ್ಣಕ್ಕಿರ್ತ ಕೃಷಿನು ಮಾಡಿದ್ವಿ. ಆಮೇಲೆ ಹೈಸ್ಕೂಲ್ ಕಾಲೇಜ್ ಆಯಿತು, ಹೈಸ್ಕೂಲ್ ಆಯಿತು, ಕಾಲೇಜಿಗೆ ಹೋಗಿ ಕಾರವಾರದಲ್ಲಿ ಓದಿರೋದು ನಾನು. ಆಮೇಲೆ ಬೆಂಗಳೂರಿಗೆ ಕೆಲಸಕ್ಕೆ ಹೋಗಿದ್ದು, ಅಲ್ಲಿ ಕೆಲಸನೂ ಮಾಡಿದ್ವಿ. ವಾಟರ್ ಪ್ಯೂರಿಫೈಯರ್ ಸೇಲು ಮತ್ತು ಸರ್ವಿಸ್ ಮಾಡ್ತಾಯಿದ್ವಿ. ಇನ್ಕಮ್ ಎಲ್ಲ ಚೆನ್ನಾಗಿತ್ತು ಸರ್. ಒಂದು 10 ವರ್ಷ ಮಾಡಿದೆ. ಮನೆಗೆ ಬರುವ ಪೂರ್ವದಲ್ಲಿ ಒಂದು 5 ದಿವಸ ಸ್ವಂತ ಒಂದು ಉದ್ಯೋಗ ಮಾಡೋಣ ಅಂತೇಳಿ ಬೆಂಗಳೂರಲ್ಲಿ ಒಂದು ಬೇಕ್ರಿ ಕೂಡ ಮಾಡಿದ್ವಿ ನಾನು. ಆಮೇಲೆ ಮನೆಯಲ್ಲಿ ತಂದೆರಿ ಪ್ಯಾರಾಲಿಸಿಸ್ ಆಯ್ತು ಹೇಳಿ ಫೋನ್ ಬಂತು. ಅವತ್ತೇ ರಾತ್ರಿ ಮನೆಗೆ ಬಂದಿರೋದು. ಅಲ್ಲಿಂದ ತಿರ್ಗಾ ಬೆಂಗಳೂರಿಗೆ ಹೋಗಿಲ್ಲ ಸರ್. ನಾನು ನಿಮ್ಗೊಂದು ಹೇಳ್ಬೇಕಂದ್ರೆ, ನಾನು ಸುಮ್ಮನೆ ಓದ್ಬೇಕಾದ್ರೆ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಇತ್ತು, ವಾಟ್ ಈಸ್ ದ ಮೀನಿಂಗ್ ಬೈ ಆಫ್ ಲೈಫ್ ಅಂತೇಳಿ ಒಬ್ಬರು ತತ್ವಜ್ಞಾನಿ ಕೇಳಿದ್ರಂತೆ. ತತ್ವಜ್ಞಾನಿ ರಿಪ್ಲೈ ಮಾಡ್ತಾನೆ, ದೇರ್ ಇಸ್ ನೋ ಮೀನಿಂಗ್ ಆಫ್ ಲೈಫ್, ಇಟ್ಸ್ ಲೈಫ್ ಇಟ್ಸ್ ಆನ್ ಅಪಾರ್ಚುನಿಟಿ ಟು ಕ್ರಿಯೇಟ್ ಎ ಮೀನಿಂಗ್ ಆಫ್ ಲೈಫ್ ಅಂತ. ಸೊ ನನ್ನ ತಲೆಯಲ್ಲಿ ಅದೊಂದು ಇರ್ತಾ ಇತ್ತು, ಎಲ್ಲೇ ಹೋದ್ರೂ ಮನುಷ್ಯ ಅಂದಮೇಲೆ ಇದ್ದಿದ್ರಲ್ಲಿ ಏನಾದರೂ ಮಾಡಿ ಬದುಕೋಕ್ಕೆ ಟ್ರೈ ಮಾಡಬೇಕು. ಒಂದೊಂದು ಸರಿ ದುಡ್ಡು ಸಿಗೋಂಥ ಉದ್ಯೋಗ ಇರುತ್ತೆ, ಅಥವಾ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಅಥವಾ ಸಂಪಾದನೆ ಮಾಡ್ಬೋದು, ಬಟ್ ಅಪ್ಪಗೆ ಆರಾಮಿಲ್ಲ ಅಂತ ಹೇಳಿದಾಗ ದುಡ್ಡು ಮಾಡೋಣ ಅಂತ ಅಲ್ಲಿ ಇರಲಿಕ್ಕೆ ಆಗಲ್ಲ, ಅಟ್ಲೀಸ್ಟ್ ಅಪ್ಪನ ಸೇವೆಯನ್ನು ಮಾಡ್ಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮನೆಗೆ ಬಂದೆ ಸರ್. ನಾನು ಬಂದೊಂದು 2 ವರ್ಷ ಕಾಲಿನೇ ಇದ್ದೆ, ಏನೂ ಮಾಡಿರಲಿಲ್ಲ. ಮನೆಗೆಲ್ಲ ಜಾಗ ಇತ್ತು, ಏನಾದರೂ ಮಾಡಬೇಕು ಮಾಡಬೇಕು ಮಾಡಬೇಕು ಅಂತ ಇದ್ದಾಗ ಸುಮ್ಮನೆ ಫೇಸ್ಬುಕ್ಕಲ್ಲೂ ಏನೋ ಮೊಬೈಲ್ ನೋಡ್ತಾ ಇರುವಾಗ ಶಿವಮೊಗ್ಗದಲ್ಲಿ ಒಬ್ಬರು ನೋಡಿದೆ, ನಾಟಿ ಕೋಳಿ ಮರಿ ಮಾರ್ತಾ ಇದ್ರು ಅವರು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಅಲ್ಲಿಂದ ಫಸ್ಟ್ ನಾನು ಕಡಕ್ನಾಥ್ ತಗೊಂಡು ಬಂದೆ, ಒಂದು 10 ಕಡಕ್ನಾಥ್. ಆಮೇಲೆ ಅದು ಚೆನ್ನಾಗಾಯಿತು. ಆಮೇಲೆ ಸರಿ ನಾಟಿ ಕೋಳಿ ಮಾಡೋಣ, ಒಂದು 1/2 ಎಕ್ರೆ ಜಾಗಕ್ಕೆ ಕಂಪೌಂಡ್ ಹಾಕಿದೆ ನಾನು. ಕಂಪೌಂಡ್ ಅಂದರೆ ನೈಲಾನ್ ಬಲೆ ಸರ್ ಹಾಕಿ ಒಂದು 100 ಮರಿ ತಗೊಂಡೆ ಅವ್ರ ಕೈಯಲ್ಲಿ. ಚೆನ್ನಾಗಿ ಬಂತು ಸರ್ ಮರಿ ಎಲ್ಲ. ಮರಿ ಚೆನ್ನಾಗಿ ಬರುತ್ತೆ ಅಂದರೆ ನಮ್ಮ ಈ ಪ್ರದೇಶದಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ಮರಿಗೆ ಫಸ್ಟು ಇನ್ಸುಲೇಷನ್ ಮಾಡ್ಬೇಕು ಸರ್. ಓಕೆ, ಮೆಡಿಸಿನ್ 14 ದಿವಸಕ್ಕೆ, 21 ದಿವಸಕ್ಕೆ, ಮತ್ತು 45 ದಿವಸಕ್ಕೆ. ನಮ್ಮ ಸಿದ್ದಾಪುರದಲ್ಲಿ ಸಿಗೋದಿಲ್ಲ ಅದು. ನಾನು ಆಮೇಲೆ ಶಿರ್ಸಿ ಹೋದೆ. ಶಿರ್ಸಿ ನಮಗೆ 35 ಕಿಲೋಮೀಟ್ರ್ ಆಗುತ್ತೆ, ಶಿರ್ಸಿ ಮಾನಸ ಬೆಟ್ಟು. ಅಲ್ಲೋಗಿ ಕೇಳೋ ತನಕ ಅವ್ರು ಕೇಳಿ ನೋಡಿ ಸರ್, ಇಲ್ಲಿ ಬೇಸಿಕ್ ನೀಡ್ಸ್ ಎಷ್ಟೊಂದು ಕಡಿಮೆ ಇದೆ ರೈತರಿಗೆ ಅಂದರೆ, ಮಾನಸ ಬೆಟ್ಟಲ್ಲಿ ಮೆಡಿಸಿನ್ ಇದೆ, ಅದನ್ನ ಡ್ರಾಪ್ ಇಡಬೇಕಲ್ಲ, ಪಿಲ್ಲರ್ ಇಲ್ಲ ಅಂತೇಳಿದ್ರು. ಸರಿ ಅಂತ ವಾಪಸ್ ಬಂದೆ. ಮತ್ತೊಂದು ದಿವಸ ಹೋದೆ, ಅಲ್ಲಿಲ್ಲ, ಅದು ಇದು ಆಯಿತು. ಆಮೇಲೆ ನಂಗೆ ಮೆಡಿಸಿನ್ ಸಿಕ್ಕಿಲ್ಲ. ವಿದೌಟ್ ಮೆಡಿಸಿನ್ ನನ್ನ ಮರಿ ಬೆಳೆದ್ಬಿಡ್ತು. ಒಂದೆರಡು ತಿಂಗಳು ಆಯಿತು, ಚೆನ್ನಾಗೇ ಇತ್ತು ಸರ್. ಅಲ್ಲಿಗೆ ಒಂದೆರಡು ತಿಂಗಳಿಗೆ ಒಂದು 350 ರಿಂದ 375 ಕೋಳಿ ಇತ್ತು ನಂದು, ಎಲ್ಲ ನಾಟಿ ಕೋಳಿ. ಆಮೇಲೆ ಇವಾಗ ನಮ್ಮ ಕೃಷಿಗೆ ಹೆಂಗೆ ಅಂತಂದರೆ, ರೈತ ಕೃಷಿ ಮಾಡ್ತಾನೆ, ಈ ಅಧಿಕಾರಿ ವರ್ಗ ಮತ್ತು ಆಡಳಿತ ವರ್ಗ ಸಪೋರ್ಟ್ ಮಾಡಬೇಕು. ಅವ್ರವ್ರ ಕರ್ತವ್ಯನ ಅವ್ರು ಮಾಡಬೇಕಾಗುತ್ತೆ. ಅದು ನಾನು ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಸರ್. 2.5-3 ತಿಂಗಳದ ಕೋಳಿ ಒಂದು 350 ಕೋಳಿ ಇದೆ ನನ್ನಲ್ಲಿ. ವೆಟರ್ನರಿ ಡಾಕ್ಟರ್ ನಮ್ಮ ಪಕ್ಕದ ಮನೆಗೆ ಬಂದಿದ್ದಾರೆ, ಯಾವುದೊಂದು ದನಗಾರಮಿಲ್ಲ ಅಂತ. ನಾನು ಅವ್ರಿಗೆ ಹೋಗಿ, ಸರ್ ನಮಸ್ಕಾರ, ನನ್ನೊಂದು 350 ಕೋಳಿ ಇದೆ, ಅದಕ್ಕೆ ಮೆಡಿಸಿನ್ ಮಾಡ್ಬೇಕಂತಲ್ಲ ಸರ್. ನನಗೇನು, ನಾನೇನು ಟ್ರೈನಿಂಗ್ ಎಲ್ಲ ಏನಿಲ್ಲ, ಹಂಗೆ ಮಾಡಿರೋದು, ನನಗೇನು ಗೊತ್ತಿಲ್ಲ ಕೋಳಿ ಬಗ್ಗೆ. ಹೌದು, ಮೆಡಿಸಿನ್ ಮಾಡ್ಬೇಕಪ್ಪ, ಮಾಡಿಸಿಲ್ವಾ ಅಂದ್ರೆ, ಇಲ್ಲ ಸರ್ ಮಾಡಿಸಿಲ್ಲ, ಅದು ರಾಣಿಕ್ಯಾಟ್ ಮಾಡಿಸ್ಬೇಕು, ಅದಕ್ಕೆ R2B ಅಂತ ಒಂದು ಇಂಜೆಕ್ಷನ್ ಬರುತ್ತೆ, ಕೋಳಿ ಪುಕ್ಕಕ್ಕೇನೋ ಮಾಡ್ತಾರೆ, ಮಾಡಬೇಕು ಅಂದರು. ಸರಿ ಸರ್, ಸ್ವಲ್ಪ ಮಾಡಿಕೊಡಿ ಅಂದೆ. ನೀನೊಂದು ಕೆಲಸ ಮಾಡು, ನಾಳೆ ಬೆಳಗ್ಗೆ 9 ಗಂಟೆಗೆ ನಮ್ಮ ಆಸ್ಪತ್ರೆ ಹತ್ರ ಬಾ, ಇವನು ಬರ್ತಾನೆ ಕರ್ಕೊಂಡು ಹೋಗು ಅಂದರು. ಇವನು ಬರ್ತಾನೆ ಅಂದರೆ ಅವ್ನ ಜೊತೆ ಕಂಪೌಂಡರ್ ಬಂದಿರ್ತಾನಲ್ಲ, ಕಂಪೌಂಡ್ರನ್ನ ಕಳಿಸ್ತೀನಿ ಅಂತ ಅರ್ಥ ಅದು. ಸರಿ ಆಯ್ತು ಸರ್, 9 ಗಂಟೆಗೆ ಬರ್ತೀನಿ ಅಂದೆ. ಅವ್ನು ಕಂಪೌಂಡ್ರು ಸರಿ ಬರ್ತೀನಿ ಬನ್ನಿ ಅಂದ. ಬೆಳಗ್ಗೆ 9 ಗಂಟೆ ನಾನು ವೆಟನರಿ ಆಸ್ಪತ್ರೆಗೆ ಬಂದರೆ ಡಾಕ್ಟ್ರ್ ಹೇಳಿದ್ರು, ಸರ್ ನಮಸ್ಕಾರ, ಹಿಂಗಿದೆ, ಇಂಜೆಕ್ಷನ್ ಮಾಡ್ಲಿಕ್ಕೆ ಬರ್ತೀನಿ ಅಂದಿದ್ರಲ್ಲ ಅಂದರೆ, ಇವತ್ತು ವ್ಯಾಕ್ಸಿನೇಷನ್ ಇಲ್ಲ, ನೀನು ನಾಳೆ ಬಾ ಅಂದರು. ತಿರ್ಗಾ ಮತ್ತೆ ನಾನು ನಾಳೆ 9 ಗಂಟೆಗೆ ಹೋದೆ. ಸರ್ ನಮಸ್ಕಾರ, ವ್ಯಾಕ್ಸಿನೇಷನಿಗೆ ಹೇಳಿದ್ರಲ್ಲ ಬಂದೆ, ಅದು ವ್ಯಾಕ್ಸಿನೇಷನ್ ಫ್ರಿಡ್ಜಲ್ಲಿ ಇಟ್ಟಿಲ್ಲ, ಇನ್ನೊಂದು 2 ದಿವಸ ಬಿಟ್ಟು ಬಾ. ಆಮೇಲೆ 2 ದಿವಸ ಬಿಟ್ಟು ಮತ್ತೆ ಹೋದೆ ನಾನು. ಆಮೇಲೆ ನಾನು ಇವತ್ತೊಂದು ಕೆಸಿ ಹೊರಟಿದ್ದೀನಿ, ನೀನು ಇನ್ನೊಂದು ದಿವಸ ಬಾ ಅಂದರು. ಆಮೇಲೆ 4-5 ದಿವಸ ಕಳೀತು. ಸರ್ 2 ದಿವಸ ಅದೇ ಗ್ಯಾಪಲ್ಲಿ ಒಂದು 8-9 ದಿವಸ ಆಗಿಬಿಡ್ತು. ಆ ಕೋಳಿಗೆ ಹೆಂಗೆ ಅಂದರೆ, ಒಂದು ಕೋಳಿಗೆ ಏನಾದರೂ ಒಂದು ಸೋಂಕು ಬಂತು ಅಂದ್ಬಿಟ್ರೆ 375 ಕೋಳಿಗೆ ಆಲ್ಮೋಸ್ಟ್ ಎಲ್ಲ ಹೋಗಿಬಿಡುತ್ತೆ. ಆಮೇಲೆ ಸರಿ ಇನ್ನೇನು ಮಾಡೋದು ಅಂತ ಸುಮ್ಮನೆ ಇದ್ದೆ ನಾನು, ಏನು ಡಾಕ್ಟ್ರ್ ಈ ಥರ ರೆಸ್ಪಾನ್ಸ್ ಮಾಡ್ತಾರಲ್ಲ ನಮಗೆ ಅಂತ. ಆಮೇಲೆ ಒಂದು 15 ದಿವಸ ಬಿಟ್ಟು ಮತ್ತೆ ಅದೇ ಮನೆಗೆ ಬಂದರು ಡಾಕ್ಟ್ರು. ಸರ್ ಒಂದು 20-25 ದಿವಸ ಆಗಿಬಿಡ್ತು ಸರ್, ನೀವು ಬರಲಿಲ್ಲ ಅಲ್ಲ ಅಂದರೆ, ನೀವೊಂದು ಕೆಲಸ ಮಾಡಪ್ಪ, ನಮ್ಮ ಹಳ್ಳಿಯಿಂದ ಶಿರ್ಸಿ ಒಬ್ರು ಡಾಕ್ಟ್ರ್ ಹೋಗ್ತಾರೆ, ತ್ಯಾಗಲಿ ಅಂತ ಊರಿದೆ, ಅಲ್ಲಿ ಒಬ್ರು ನಮ್ಮ ಡಾಕ್ಟ್ರ್ ಹೋಗ್ತಾರೆ, ಅವ್ರ ನಂಬರ್ ಕೊಡ್ತೀನಿ, ನೀನು ಆಫೀಸಿಗೆ ಬಂದು ಅವ್ರ ನಂಬರ್ ತಗೋ ಅಂದರು. ಸರ್ ಇವರು ನನ್ನ ಕೈಯಲ್ಲಿ ಮಾತಾಡ್ತಿರೋರು ತಾಲೂಕು ಹೆಡ್ ಡಾಕ್ಟ್ರು, ಅಲ್ಲಿ ತ್ಯಾಗಲಿ ಹೋಗೋರು ಅವ್ರ ಕೆಳಗಡೆ ಇರೋಂಥ ಡಾಕ್ಟ್ರು. ನಾನು ಈ ಸುಮ್ಮನೆ ಇರಬಾರ್ದಲ್ಲ ಸರ್, ಏನಾದರೂ ಒಂದು ಕ್ವಶನ್ ಮಾಡ್ಬೇಕಲ್ಲ. ಅಲ್ಲ ಸರ್, ನೀವು ನನಗೆ ಇಷ್ಟು ದಿವಸ ಗೋಳಾಡ್ಸಿದ್ರೆ ಇವಾಗ ನೋಡಿದ್ರೆ ಆ ಡಾಕ್ಟ್ರ್ ನಿಮ್ಮ ಕೆಳಗಡೆ ರಿಪೋರ್ಟ್ ಮಾಡೋರು, ಅವ್ರ ನಂಬರ್ ನೀವು ಕೊಡಬೇಕಲ್ವ ಇಲ್ಲಿ, ಸರಿ ಅಂತ ನಾನು ಸುಮ್ಮನಿದ್ದೆ. ಆಮೇಲೆ ನಾವು ಅಟ್ಲೀಸ್ಟ್ ಎಜುಕೇಟೆಡ್ ಆಗಿ ಹಿಂಗೆಲ್ಲ ಸುಮ್ಮನೆ ಇರಬಾರ್ದು ಸಮಸ್ಯೆನ ಅಂತ ಇನ್ನೇನು ಮಾಡ್ಬೇಕು ಥಿಂಕ್ ಮಾಡುವಾಗ ನಾನು ಸುಮ್ಮನೆ ಸರ್ಚ್ ಮಾಡಿದೆ ಗೂಗಲಲ್ಲಿ ಏನಾದರೂ ಇದೆಯಾ ಅಂತ. ಆಮೇಲೆ ಎನಿಮಲ್ ಹಸ್ಬೆಂಡ್ರ ನಂಬರ್ ಸಿಕ್ತು ನನಗೆ. ಎನಿಮಲ್ ಹಸ್ಬೆಂಡ್ರಿಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ಹೇಳಿದೆ. ನೋಡಿ ಸರ್, ನಾವು ಇವಾಗ ವಿಶ್ವಗುರು ಭಾರತ ಆಗಬೇಕು, ರೈತರ ಆದಾಯ ಡಬಲ್ ಆಗಬೇಕು, ಈ ಥರ ಕಾನ್ಸೆಪ್ಟಲ್ಲಿ ಇದ್ದೀವಿ, ನಿಮ್ಮ ವೆಟನರಿ ಡಾಕ್ಟ್ರ್ಗಳು ಹೆಂಗೆ ಮಾಡ್ತಾರೆ ಅಂತ ನಾವು ಒನ್ ಡೇಯಿಂದನೂ ಡೀಟೇಲ್ಸ್ ಅವ್ರಿಗೆ ಹೇಳಿದೆ ನಾನು. ಅವ್ರು ಸರ್ ಒಂದು ನಿಮಿಷ ನೀವು ಲೈನಲ್ಲಿರಿ ಅಂತ ಹೇಳಿದ್ರು. ನಾನು ಹೇಳಿದೆ, ನೀನು ಸುಮ್ಮನೆ ಒಬ್ಬ ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡೋದಾದರೆ ನೀನು ಬೇಡ, ಹೈಯರ್ ಅಥಾರಿಟಿ ಯಾರಾದರೂ ಇದ್ದರೆ ನೀನು ಕನೆಕ್ಟ್ ಮಾಡು ಅಂತೇಳಿ ಸರಿ ಅಂತ ಅವ್ರು ಹೈಯರ್ ಅಥಾರಿಟಿ ಒಬ್ಬರಿಗೆ. ಆಮೇಲೆ ಈ ಕಡೆ ನಾನು ಇನ್ನೊಂದು ಕಡೆ ನನಗೆ ಹೇಳಿದ್ರಲ್ಲ ಇವ್ರು ಹೆಡ್ ಡಾಕ್ಟ್ರು, ಅವ್ರನ್ನ ಕಾನ್ಫರೆನ್ಸ್ ತಗೊಂಡ್ರು. ಆಮೇಲೆ ಅವ್ರು ಆವಾಗ ಇಲ್ಲರಿ ನಮಸ್ಕಾರ, ನಾಳೆ ಬಂದುಬಿಡ್ತೀನಿ ನಾನೇ ಅಂಥೇಳಿ ಆವಾಗ ಡಾಕ್ಟ್ರು ಕರ್ಕೋಗಿ 300 ಕೋಳಿಗೂ ಇಂಜೆಕ್ಷನ್ ಮಾಡಿ ಕೊಟ್ಟಿದ್ರು. ಅಂದರೆ ನಾನು ಹೇಳ್ತಿರೋದು, ಈ ಅಧಿಕಾರಿ ವರ್ಗ ಅನ್ನೋಂಥದ್ದು ರೈತರಿಗೆ ಸಪೋರ್ಟ್ ಮಾಡಬೇಕು. ಆ ಡಾಕ್ಟ್ರ್ ನಾನು ಫಸ್ಟಿಗೆ ಕೇಳಿದಾಗ 1 ಕೋಳಿಗೆ 3 ರೂಪಾಯಿ ಆಗುತ್ತೆ ಇಂಜೆಕ್ಷನಿಗೆ ಚಾರ್ಜು ಅಂದಿದ್ರು. ನಾವೇನು ಕೊಡ್ತಾ ಇದ್ವಿ ಬಿಡಿ, ಅಟ್ಲೀಸ್ಟ್ ಬಂದು ಮಾಡಿದ್ರೆ ಆಗ್ತಾ ಇತ್ತಲ್ವ. ಆಮೇಲೆ ನನ್ನ ಜೊತೆಗೆ ಬಂದ ಡಾಕ್ಟ್ರು 1 ರೂಪಾಯಿನೂ ಬೇಡ ಅಂತ ಹೇಳಿದೆ. ನಾನು ಹೇಳೋದು ಇವಾಗ ಇದೇ ಥರ ಸರ್ ಹೈನುಗಾರಿಕೆಯಲ್ಲೂ ಇದೇ ಥರ ಆಗ್ತಿರೋಂಥದ್ದು ಪ್ರಾಬ್ಲಮ್. ಇವಾಗ ಮನೆಯಲ್ಲಿ ಇವಾಗ 4-5 ದನದ ಯಾರು ಇಟ್ಕೊಂಡಿದ್ದಿಲ್ಲ, 1-2 ದನ ಇಟ್ಕೊಂಡಿರ್ತಾರೆ. ಸರ್ ನಮ್ಮ ದನಿಗೆ ಆರಾಮಿಲ್ಲ ಅಂತೇಳಿ ಫೋನ್ ಮಾಡಿದರೆ ಅಟ್ಲೀಸ್ಟ್ ಡಾಕ್ಟ್ರುಗಳು ಮನೆಗೆ ಬಂದರೆ ನಿರ್ದಿಷ್ಟವಾಗಿ ಒಂದು ಬೆಲೆ ಇಲ್ಲ, ಇಷ್ಟು ಕೊಡ್ಬೇಕು ಇಷ್ಟು ಕೊಡ್ಬೇಕು ಅಂತ. ದನ ಚೆನ್ನಾಗಿ ಕಾಣ್ತಂದರೆ 200-500 ರೂಪಾಯಿವರೆಗೂ ಡಿಮ್ಯಾಂಡ್ ಮಾಡ್ತಾರೆ. ಪಾಪ ಒಬ್ಬೊಬ್ಬರು ಹಳ್ಳಿಯಲ್ಲಿ ದುಡ್ಡು ಇರೋದಿಲ್ಲ ಅವ್ರ ಕೈಯಲ್ಲಿ, ಆವಾಗ ಏನು ಮಾಡ್ತಾರೆ, ದನಿಗೆ ಅಥವಾ ಆಕಳಿಗೆ ಯಾವುದಕ್ಕೆ ಒಂದು ಜಾನುವಾರಿಗೆ ಆರಾಮಿಲ್ಲ ಅಂದರೂ ಡಾಕ್ಟ್ರನ್ನ ಕರೆಯೋಕೆ ಹಿಂದೆ ಮುಂದೆ ನೋಡ್ತಾರೆ ದುಡ್ಡು ಕೊಡ್ಬೇಕಲ್ಲ ಅಂತ. ಆಮೇಲೆ 3-4 ದಿವಸ ಬಿಟ್ಟು ಅದು ರೋಗ ಜಾಸ್ತಿ ಆದಮೇಲೆ ಕರೆಯೋ ತನಕ ಅದು ಆಲ್ಮೋಸ್ಟ್ ಸಾಯೋ ಅಂತಕ್ಕೆ ಹೋಗಿರುತ್ತೆ. ಈ ಥರ ಸ್ವಲ್ಪ ಅದು ಆಡಳಿತ ವರ್ಗ ಏನಿದೆಯಲ್ಲ ಸರ್, ರೈತಗೆ ಸಪೋರ್ಟ್ ಮಾಡಬೇಕು. ನಮಗೆ ಇನ್ನೊಂದು ಏನು ನೆನಪಾಗುತ್ತೆ ಅಂದರೆ ಸರ್, ಸುಮ್ಮನೆ ಎಲ್ಲೋ ಒಂದು ನಾನು ಮಾತು ಕೇಳಿದ್ದೆ, ಬ್ರಿಟಿಷ್ ಆಡಳಿತದ ಸಮಯದಲ್ಲಿ ಒಬ್ಬ ಗವರ್ನರ್ಗೆ ಅನಿಸಿತ್ತಂತೆ, ಭಾರತದ ಕೃಷಿ ಇದೆಯಲ್ಲ ತುಂಬ ಪುರಾತನ ಆಗಿದ್ದಿದ್ದು, ಸಾಂಪ್ರದಾಯಿಕ ಕೃಷಿ ಇದು ಬೇಡ, ಇದನ್ನು ನಾವು ಚೇಂಜ್ ಮಾಡಬೇಕು ಅಂತೇಳಿ ಅವನು ಬ್ರಿಟನ್ ರಾಣಿಗೇನು ಹೋಗಿ ತಿಳಿಸ್ತಾನೆ. ನಮ್ಮ ಬ್ರಿಟನ್ನಲ್ಲಿ ಆಧುನಿಕ ಕೃಷಿ ಇದೆಯಲ್ಲ, ಅದನ್ನು ಭಾರತದಲ್ಲಿ ಅಳವಡಿಸ್ಕೊಳ್ಬೇಕು ನಾವು, ಅದಕ್ಕಾಗಿನೇ ಬ್ರಿಟನ್ನಿಂದ ಒಂದು ತಜ್ಞರ ನಿಯೋಗವನ್ನು ನೀವು ಭಾರತಕ್ಕೆ ಕಳಿಸ್ಬೇಕು ಅಂತ ಕೇಳಿದಂತೆ. ಬ್ರಿಟನ್ ರಾಣಿ ಭಾರತಕ್ಕೆ ಕಳಿಸ್ತಾಳೆ, ಹಾಗೆ ಬಂದು ನಿಯೋಗ ಏನು ಮಾಡುತ್ತೆ, ಭಾರತದ ಕೃಷಿ ಪದ್ಧತಿ ಹೆಂಗಿದೆ ಅಂತ ತಿಳ್ಕೊಬೇಕಲ್ಲ ಅವ್ರು ಫಸ್ಟ್, ಇದನ್ನು ಚೇಂಜ್ ಮಾಡೋಕ್ಕಿಂತ ಮುಂಚೆ ಹೆಂಗಿದೆ ಅಂತ. ಎಲ್ಲ ರೈತರನ್ನ ಹೋಗಿ ಭೇಟಿ ಆಗ್ತಾರಂತೆ, ಅಲ್ಲಿ ಕೃಷಿ ಪದ್ಧತಿ ತಿಳಿತಾರೆ. ರೈತರ ಮನೆಗೆಲ್ಲ ಹೋದಾಗ ಎತ್ತು ದನ ಇದ್ರ ಕೂಡ್ತಾ ಇರೋದು ಇದೆಲ್ಲ ಕಾಣುತ್ತೆ. ಸುಮ್ಮನೆ ರೈತರನ್ನ ಕೇಳ್ತಾರಂತೆ, ನೀವು ಹೆಂಗೆ ಕೃಷಿ ಮಾಡ್ತಾಯಿದ್ರಿ, ಇಲ್ಲ ನಾವು ಒಂದಿಷ್ಟು ದನಕರ ಸಾಕಿದ್ದೀವಿ, ಎತ್ತು ಗದ್ದೆ ಹೂಡ್ತೈತಿ, ಕ್ವಾಣ ಗದ್ದೆ ಹೂಡ್ತೀವಿ, ಆ ಗೊಬ್ಬರ ಇದೆಯಲ್ಲ ತಿಪ್ಪೆಗುಂಡಿಗೆ ಅದನ್ನೂ ಇದು ಹಾಕ್ತೀವಿ ಬೆಳೆ ಬರುತ್ತೆ. ಆಮೇಲೆ ಈ ಹುಳ ಪಳ ಹೊಡೆಯೋಕ್ಕೆಲ್ಲ ಏನಿಲ್ಲ, ನಾರ್ಮಲಾಗಿ ಆವಾಗಲೇ ಇತ್ತಲ್ಲ ಸರ್, ಬಿದ್ದರು ಮುಳ್ಳಿನ ಹಿಡಿಯಲ್ಲಿ ಹುಳ ಹೊಡಿತಾ ಇದ್ರು ಅದರಲ್ಲೇ ಹೋಗ್ತಾ ಇತ್ತು. ಅವ್ರಿಗೆ ಒಂಥರ ವಿಚಿತ್ರ ಅನಿಸುತ್ತೆ, ಇದರಲ್ಲಿ ಹೆಂಗೆ ಬೆಳೆ ಬರುತ್ತೆ, ಸಾಧ್ಯನೇ ಇಲ್ಲ ಅಂತಾರೆ ಅಂತ. ಇಲ್ಲ ಬೆಳೆ ಬರುತ್ತೆ, ಅವ್ರು ಆ ತಿರ್ಗಾ ಬೀಜ ಬಿತ್ತನೆ ಮಾಡೋಲಿಂದ ಹಿಡಿದು ಕ್ರಾಪ್ ಕಟ್ ಮಾಡೋವರೆಗೂ ಬರ್ತಾರಂತ ಅಧಿಕಾರಿಗಳು ನೋಡ್ತಾರೆ. ನೋಡಿ ಆಮೇಲೆ ಅವ್ರಿಗೆ ವಿಚಿತ್ರ, ಓ ಈ ಥರ ಪದ್ಧತಿಯಲ್ಲಿ ಈ ಥರ ಬಂದ್ಬಿಡ್ತಲ್ಲ ಬೆಳೆ ಅಂತ. ಆಮೇಲೆ ಸರಿ ಫಸಲೇನೋ ಬಂತಲ್ಲ ಅದ್ರ ಗುಣಮಟ್ಟ ಚೆಕ್ ಮಾಡೋಣ ಅಂಥೇಳಿ ಎಲ್ಲ ಲ್ಯಾಬಿಗೆ ಆವಾಗಿನ ಕಾಲದಲ್ಲೇ ಕಳಿಸಿ ಚೆಕ್ ಮಾಡೋ ತನಕ. ಇದು ಸಾಂಪ್ರದಾಯಿಕ ಕೃಷಿದು ಒಳ್ಳೆ ಪ್ರೋಟೀನು ಸತ್ವಯುತ ಆಹಾರ. ಆಮೇಲೆ ಅವ್ರಿಗೆ ಅನಿಸುತ್ತಂತೆ, ಆಮೇಲೆ ಬ್ರಿಟನ್ ರಾಣಿಗೆ ಅವರು ರಿಪೋರ್ಟ್ ಕೊಡ್ತಾರಂತೆ, ಭಾರತದ ಕೃಷಿಯನ್ನು ಬದಲಾವಣೆ ಮಾಡುವಂಥ ಅವಶ್ಯಕತೆ ಇಲ್ಲ, ಬದಲಾಗಿ ಭಾರತದ ಸಾಂಪ್ರದಾಯಿಕ ಕೃಷಿ ಏನಿದೆಯಲ್ಲ ಸರ್ ಅದನ್ನು ನಮ್ಮ ರಾಷ್ಟ್ರಕ್ಕೆ ಮತ್ತು ಬ್ರಿಟನ್ ಅಧೀನ ರಾಷ್ಟ್ರ ತುಂಬ ಇದ್ವಲ್ಲ ಅಲ್ಲೆಲ್ಲ ಇವಾಗ ನಮ್ಮ ಭಾರತದ ಕೃಷಿಯನ್ನೇ ಪ್ರಚಾರ ಮಾಡಬೇಕು ಅಂತ. ಅಂದರೆ ಭಾರತ ರೈತರು ಹೆಂಗಿದ್ರು ಅಂತಂದರೆ ಮೂಲವಾಗಿ ಅವರು ತಮ್ಮ ವಿವೇಚನೆ ಆಲೋಚನೆಗಳ ಮೂಲಕ ಆವಾಗಲೇ ಭಾರತಕ್ಕೆ ಒಂಥರ ವಿಶ್ವಗುರು ಆಗಿದ್ದರು ಭಾರತದ ರೈತರು. ನಮಗೇನು ಇವಾಗ ವಿಶ್ವಗುರು ಕಾನ್ಸೆಪ್ಟ್ ಇದೆಯಲ್ಲ ಸರ್ ಆವಾಗಲೇ ಆಗ್ತಾಯಿದ್ರು ಅಂತೇಳಿ ನನ್ನೊಂದು ಅನಿಸಿಕೆ ಸರ್. ಈ ಥರ ಈಗ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಯಾವ ಸ್ಥಿತಿಯಲ್ಲಿ ಇದೆ ಹೇಗಿದೆ ಸರ್? ನಾನಿವಾಗ ನಾಟಿ ಕೋಳಿ ತುಂಬ ಕಡಿಮೆ ಮಾಡಿಬಿಟ್ಟೆ. ನಾಟಿ ಕೋಳಿ ಕಡಿಮೆ ಮಾಡಿದೆ ಅಂತಂದರೆ ಅದಕ್ಕೆ ಏನಾಗುತ್ತೆ ಅಂದರೆ ಸರ್ ನಾಟಿ ಕೋಳಿ ಲಾಭ ಹೌದು. ಇವಾಗ ಕಾಂಪಿಟೇಟಿವ್ ಇವಾಗ ಹೆಂಗಿದೆ ಅಂದರೆ ಬಾಯ್ಲರ್ ಕೋಳಿ ಇದೆ ನಿಮಗೆಲ್ಲ ಗೊತ್ತಿದೆ ಸರ್ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ಅದ್ರ ಜೊತೆಗೆ ಮೈಸೂರು ನಾಟಿ ಡಿ ಪಿ ಕ್ರಾಸ್ ಇವೆಲ್ಲ ಒಂದು 2-3 ತಿಂಗಳು ಬೆಳೆ ಬಂದುಬಿಡುತ್ತೆ. ನಮ್ಮ ನಾಟಿ ಕೋಳಿ ಪ್ರೊಸೆಸ್ ತುಂಬ ಜಾಸ್ತಿ 7-8 ತಿಂಗಳು ಬೇಕು. ಇವಾಗ ನಾಟಿ ಕೋಳಿ ನಾವು ಕಮರ್ಷಿಯಲ್ ಪ್ರಮಾಣದಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಸುತ್ತ ಬಲೆ ಕಟ್ಟಿ ಹೋಗಿ ಮೇವು ಹಾಕ್ಬೇಕಲ್ಲ ಸರ್, ಒಂದು ಕ್ವಿಂಟಲ್ ಪುಡ್ಡಿಗೆ ಇವಾಗ 4-4.5 ರೂಪಾಯಿ ಇರುತ್ತೆ. ಆ ನಾಟಿ ಕೋಳಿನ ಸ್ವಲ್ಪ ಸ್ವಲ್ಪ ಪ್ರಮಾಣದಾಗ ಮಾಡಿದ್ರೆ ಲಾಭ, ಅಂದರೆ ಬಿಟ್ಟು ತನ್ನಿಂದ ತಾನೇ ನ್ಯಾಚುರಲ್ಲಾಗಿ ಮೇಯ್ಬೇಕು. ಇವಾಗ ನಾವು ಪುಡ್ ಹಾಕಿದರೆ 7-8 ತಿಂಗಳಿಗೆ ಅದು ಬರೋ ತನಕ ನಮಗೆ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ. ಆಮೇಲೆ ಕೋಳಿ ರೇಟ್ ಕೂಡ ಇವಾಗ ಒಳ್ಳೊಳ್ಳೆ ಹೂಂಜಾದರೆ 800,000 ರೂಪಾಯಿಗೆ ಹೋಗುತ್ತೆ. ಆದರೆ ಕಮರ್ಷಿಯಲಾಗಿ ಜಾಸ್ತಿ ಪ್ರಮಾಣದಾಗ ಮಾಡಲಿಕ್ಕೆ ಸ್ವಲ್ಪ ಬೇಡಿಕೆ ಕಡಿಮೆ ಸರ್ ಇಲ್ಲಿ ಅಂತಂದರೆ ರೇಟ್ ಇದೆ ಬೇಡಿಕೆ ಹೋಗೋದು ಜಾಸ್ತಿ. ಕಡಿಮೆ ಕೋಳಿ ಇದ್ದರೆ ಸೇಲ್ ಮಾಡ್ಬೋದು ಸರ್. ಆಮೇಲೆ ಅದಕ್ಕೂ ಸೇಮ್ ಕೋಳಿಗೂ ಕಾಟ ಸರ್. ಇವಾಗ ಚಿಕ್ಕ ಮರ್ಯಾದಾಗ ಹೆಗ್ಗಣಗಳು ಬರ್ತವೆ ಕೋಳಿ ತಿಂತವೆ ಹಾವು ತಿಂತವೆ ಸರ್ಪಿನಾಮದ ಬಂದುಬಿಟ್ರೆ ಅಟ್ಲೀಸ್ಟ್ ಕೆರೆ ಆವಲ್ಲ ಇದೆಯಲ್ಲ ಸರ್ ಬಂದರೆ ಕೋಳಿ ಮೊಟ್ಟೆ ತಿನ್ನುತ್ತೆ ಇಲ್ಲ ಕೋಳಿ ಮರಿ ತಿಂದುಕೊಳ್ಳುತ್ತೆ ಹೋಗುತ್ತೆ. ಇವಾಗ ಸರ್ಪಿನಾಮ ನಾಗ್ರಹಂ ಅಂತೀವಲ್ಲ ಸರ್ ಅದು ಬಂದುಬಿಟ್ರೆ ಕೋಳಿ ಗೂಡಲ್ಲಿ ಇದನ್ನು ಹೊಡೆದ್ಬಿಟ್ರೆ 20-25 ಕೋಳಿ ಇದ್ರೂ ಸಾಯಿಸ್ಬಿಡುತ್ತೆ ಕಚ್ಚಿ ಕಚ್ಚಿ ಕಚ್ಚಿ ಹಿಂಗೆ. ಇವಾಗ ನಮ್ದು 100 ಕೋಳಿ ಇದೆ ಅಂತಂದರೆ ನಮಗೆ ಲಾಭ ಬರೋದ್ರಲ್ಲಿ ಅದು 100 ಕೋಳಿ ದೊಡ್ಡಾಗೋ ತನಕ ಒಂದು 20 ಕೋಳಿ ಹೋಗಿಬಿಡ್ತು ಅಂತಂದ್ರೂ ನಾವು ಹಾಕಿರೋ ಬಂಡವಾಳ ಹೋಗಿಬಿಡುತ್ತೆ ಹೋಗಿ ಹೋಗುತ್ತೆ ಸರ್. ಇವಾಗ ನಮ್ಮಲ್ಲೆಲ್ಲ ಕಾಡು ಪ್ರಾಣಿಗಳು ಬರ್ತವೆ ನರಿ ಬರ್ತವೆ ರಾತ್ರಿ ಹುಲಿಗುರ್ಕಿ ಬರ್ತವೆ ಈ ಥರ ಎಲ್ಲ ಇದೆ ಅವನ್ನೆಲ್ಲ ಕಂಟ್ರೋಲ್ ನಾವು ಹಾವಿಗೆ ಬಲೆ ಬಿಟ್ರೂ ಕಂಟ್ರೋಲ್ ಆಗೋಲ್ಲ. ಓತಿ ಕಾಟ ಆಮೇಲೆ ಇಲಿ ಆ ಬಲೆಯನ್ನು ಕಟ್ ಮಾಡಿ ಕಂಡಿ ಮಾಡಿಬಿಡ್ತವೆ ಆ ಕಂಡಲ್ಲಿ ಬೇರೆ ಪ್ರಾಣಿ ಬಂದುಬಿಡ್ತವೆ ಈ ಥರ ಸಮಸ್ಯೆ. ಇವಾಗ ನಾನು ಪೈಟ್ರಿ ಕೋಳಿ ಮಾಡ್ತಿದ್ದೀನಿ ಸರ್ ಅದು ಅಡ್ಡಿಲ್ಲ ಚೆನ್ನಾಗಿದೆ ಬಟ್ ಇವಾಗ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗಿದೆ. ಬಟ್ ಏನಂತಂದರೆ ನಮ್ದು ಇದು ಕಸಬು ಒಂದು ಉಪಕಸಬು ಅದನ್ನೇ ಮೇನ್ ಆಗಿ ಅಂತೇಳಲ್ಲ ಜೊತೆಯಲ್ಲಿ ಮಾಡ್ತಾ ಇರ್ತೀವಿ ಅಷ್ಟೇ. ಕೋಳಿ ಗೊಬ್ಬರ ಸಿಗುತ್ತೆ ಆಗುತ್ತೆ. ನಮ್ಮಿಂದ ತುಂಬ ಜನರಿಗೆ ನಾನು ಉದ್ಯೋಗ ಹಚ್ಚಿಕೊಟ್ಟಿದ್ದೀನಿ ಸರ್. ಇವಾಗ ನಾನು ಸ್ವಲ್ಪ ಇದು ಬಿಟ್ಟರೂ ನನ್ನ ಜೊತೆಗಿದ್ದಾರೆಲ್ಲ ನನ್ನ ಹೆಸರು ಹೇಳ್ತಾರೆ ನಾರಾಜನ್ ಮಾಡಿಕೊಟ್ಟ ಒಂದು ಕೆಲಸ ಅಂತ. ಆ ಒಂದು ತೃಪ್ತಿ ಇದೆ ನಮಗೆ. ಇವಾಗ ಕಾಂಪಿಟೇಟರ್ ಕಾಂಪಿಟೇಟರ್ ಅಂತೀವಿ ನಾವು, ನಮ್ಮನೆ ಪಕ್ಕದಾಗ ಯಾರಿಗೆ ಮಾಡಿದ್ರೆ ನಾವು ಬೇಡ ಅನ್ನೋದಿಲ್ಲ. ನನ್ನ ದೃಷ್ಟಿಯಲ್ಲಿ ವಿಚಾರ ಮಾಡಿದಂಗೆ ಹೆಂಗಾಗುತ್ತೆ ಅಂದರೆ ಇವಾಗ ನಾನು ಕೋಳಿ ಮಾಡ್ತಿದ್ದೀನಲ್ಲ ಸರ್, ನಾನು ಒಬ್ಬನೇ ಕೋಳಿ ಮಾಡ್ತಿದ್ರೆ ನಂಗೆ ಚೆನ್ನಾಗಿ ಗಿರಾಕಿದ್ದಾರೆ ಅಂದರೆ ನಾನು ಕೋಳಿಗೆ ಇರ್ತೀನಿ. ನನ್ನ ಕೋಳಿಗೆ ಬೇರೆ ಕಾಂಪಿಟೇಟರ್ ಆದ ಅಂದರೆ ಅಟ್ಲೀಸ್ಟ್ ನನ್ನ ಮೈಂಡ್ ಬೇರೆ ಏನಾದರೂ ಥಿಂಕ್ ಮಾಡುತ್ತೆ, ಇಲ್ಲ ಅಂತಂದರೆ ಅದಕ್ಕೆ ಸ್ಟ್ರಕ್ ಆಗಿಬಿಡ್ತೀನಿ ಅನ್ನೋದು ನನ್ನ ಥಾಟ್ ಸರ್. ಈ ಥರ ಆಗಿರುತ್ತೆ ಸರ್. ಆಮೇಲೆ ಕಡಕ್ನಾಥ್ ಇತ್ತು ಆವಾಗ ಚೆನ್ನಾಗಿತ್ತು ರೇಟ್. ನಪ್ಪ ಸ್ಟಾರ್ಟಿಂಗ್ ತಂದಾಗ ಒಂದೊಂದು ಕಡಕ್ನಾಥ್ ಕೋಳಿಗೆ ನಾನು 1,500-2,000 ರೂಪಾಯಿಕ್ಕೆಲ್ಲ ಮಾರಿದೆ. ದಾವಣಗೆರೆ ರಾಣೇಬೆನ್ನೂರು ಆ ಕಡೆಯವ್ರು ತೊಗೊಂಡೋಗ್ತಾಯಿದ್ರು. ಇವಾಗಲೂ ಕಡಕ್ನಾಥು ಅಂದರೆ ಯಾವುದೇ ಆಗಲಿ ಸರ್ ಒಂದು ಬ್ರ್ಯಾಂಡ್ ಹೊಸದಾಗಿ ಬಂದಾಗ ಡಿಮ್ಯಾಂಡ್ ಇರುತ್ತೆ. ಆಮೇಲೆ ಎಲ್ಲರೂ ಅದನ್ನೇ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಅವೈಲೆಬಿಲಿಟಿ ಜಾಸ್ತಿ ಇರುತ್ತಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಇವಾಗ ಪೈಟ್ರಿ ಕೋಳಿ ಇದೆ, ನಾನು ಹುಟ್ಟಿದ ಮರಿನೇ ಮಾರಿಬಿಡ್ತೀನಿ. ಒಳ್ಳೆ ಬ್ರೀಡ್ ಇದೆ ನನ್ನ ಕೈಯಲ್ಲಿ. ಒಂದು ಹುಂಜ ಬಂದು 7,000 ರೂಪಾಯಿ ಒಂದು ಹುಂಜ ತಂದಿದ್ದೀನಿ ಬ್ರೀಡಿಂಗಿಗೆ. ಒಂದೊಂದು 3,500-4,000 ರೂಪಾಯಿ ಹೆಂಟೆ ಇದೆ, ಒಂದು 5 ಹೆಂಟೆ ಇದೆ ಅಷ್ಟೇ ಸರ್. ಅದರಲ್ಲಿ ಮರಿ ಆದ ತಕ್ಷಣ ನನಗೊಂದಿಷ್ಟು ಕಾಂಟ್ಯಾಕ್ಟ್ ಇದ್ದಾರೆ ಅವ್ರಿಗೆ ಹಾಕ್ತೀನಿ 100 ರೂಪಾಯಿ ಇಷ್ಟಿಷ್ಟು ಮರಿ ಇದೆ ಅಂದರೆ ಒಂದು 200-250 ರೂಪಾಯಿ ಒಂದು ದಿವಸದ ಮರಿನೇ ನಾನು ಸೇರ್ ಮಾಡಿಬಿಡ್ತೀನಿ ಸಾಕು. ಇವಾಗ ಅದೊಂದು 5 ಕೋಳಿ ಇಟ್ಕೋ ಮೇಂಟೈನ್ ಮಾಡೋದಕ್ಕೂ ಇದೊಂದು 350-400 ಇರೋದಕ್ಕೂ ಸಮ ಆಗುತ್ತೆ ಸರ್, ಈಕ್ವಲ್ ಆಗುತ್ತೆ. ಈ ಥರ ಇದೆ ಸರ್. ಇವೆಲ್ಲ ನಿಮ್ಮ ಕೃಷಿ ಜೊತೆಗೆ ಮಾಡುವಂಥವು? ಮುಖ್ಯ ಉದ್ಯೋಗ ಅಲ್ಲ. ಮುಖ್ಯ ಉದ್ಯೋಗ ಅಲ್ಲ ಸರ್ ನನಗೆ. ಉದ್ಯೋಗ ಅಂತಂದರೆ ಇವಾಗ ಅಪ್ಪನ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ಅವ್ರ ಜೊತೇಲಿ ಮನೇಲಿ ಒಬ್ರು ಇರಲೇಬೇಕು ಅಣ್ಣ, ಇಲ್ಲ ನಾನು ಯಾರಾದರೂ ಒಬ್ರು ಇದ್ದೇ ಇರ್ತೀವಿ. ಅದಕ್ಕಾಗಿನ ಅವ್ರ ಜೊತೆಗಿದ್ದಾಗ ಏನಾದರೂ ಮಾಡ್ಬೇಕಲ್ಲ ಅಂದ್ಕೊಂಡು ಸುಮ್ಮನೆ ಇವಾಗ ಇದು ಮಾಡಿ ಇವಾಗ ಏನು ಇದರಿಂದ ದುಡ್ಡು ಬಂದ್ಬಿಡುತ್ತೆ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಒಂದು ಟೈಮ್ ಪಾಸ್ ಆಗುತ್ತೆ. ಆ ಒಂದು ಗ್ಯಾಪ್ ತುಂಬುತ್ತೆ ಸರ್ ಅದು. ಆ ಒಂದು ಉದ್ದೇಶಕ್ಕಾಗಿ ಕೋಳಿ ಮಾಡಿದ್ವಿ. ಅದ್ರ ಜೊತೇಲಿ ಒಂದು ಎರಡು ಮೂರು ಕುರಿ, ಕುರಿನೂ ನಾನು ರಾಜಸ್ಥಾನ್ ಕೋಟ ಅಂತ ಒಂದು ಒಳ್ಳೆ ಬ್ರೀಡ್ ತಂದೆ, ಚೆನ್ನಾಗಿತ್ತು ಸರ್, ಒಂದು 60-70 ಕೆಜಿ ಬಂದಿತ್ತು ಒಂದೇವ ಅಂತ, ಅದನ್ನು ಕೊಟ್ವಿ. ಇವಾಗ ಅದ್ರ ಮರಿ ಇದ್ದಾವೆ, ಖಡಕ್ನಾಥು, ಪೈಟ್ರು, ಗಿರಿರಾಜು, ಈ ಥರ ಬೇರೆ ಬೇರೆ ಮಾಡಿದ್ವಿ. ಇವಾಗ ಮತ್ತೇನಾಗುತ್ತೆ ಅಂದರೆ ಸರ್, ಕೋಳಿಗೆ ಯಾವುದೇ ಒಂದು ಮಾಡಿದ್ರು ನಾವು ಅದು ಸ್ವಲ್ಪ ರಿಸ್ಟ್ರಿಕ್ಷನ್ ತುಂಬ ಇರುತ್ತೆ. ಇವಾಗ ಆ ಕೋಳಿ ಆ ಥರ ಬೇರೆ ಕೋಳಿ ತರಬಾರ್ದು, ಹೊರಗಡೆ ಕೋಳಿ ಬರಬಾರ್ದು ಹಿಂಗೆಲ್ಲ. ಇವಾಗ ನಾವು ತರದೇ ಇರ್ತೀವಿ, ನಮ್ಮ ಮನೆಗೆ ಫಾರಂ ಇದೆ ಅಂತ, ಬಟ್ ಸುತ್ತ ಮನೆ ಇರ್ತಾರಲ್ಲ ಸರ್, ಅವ್ರು ತರ್ತಾರೆ. ಇವಾಗ ಇವಾಗ ನೋಡಿ, ಮೈಸೂರು ನಾಟಿ ಅಂತ ಕೋಳಿ ಮಹಾರಾಷ್ಟ್ರದಿಂದಲ್ಲ ಇಲ್ಲಿ ಮಾರ್ಲಿಕ್ಕೆ ಬರ್ತಾರೆ, 250-300 ರೂಪಾಯಿ ಕೊಟ್ಬಿಡ್ತಾರೆ ಒಳ್ಳೊಳ್ಳೆ ಹುಂಜನ. ಸೊ ಆ ಕಡೆ ಈ ಕಡೆ ಜನ ತಂದಾಗ ಅದೇನಾದರೂ ರೋಗದ ಕೋಳಿ ಇರ್ಬೋದು, ಆದರೂ ಸೋಂಕು ಬಂದಾಗ ಇಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ. ನಾವು ತರಲ್ಲ, ಗೊತ್ತು ನಮ್ದಿದೆ ಅಂತ, ಬಟ್ ಪಕ್ಕದ ಮನೇಲಿ ನಾವು ತರಬೇಡ್ರಿ ಅಂತ ಹೇಳಕ್ ಆಗಲ್ಲಲ್ಲ ಸರ್, ಸ್ಪ್ರೆಡ್ ಆಗುತ್ತೆ. ಇಂಥವೆಲ್ಲ ಸಮಸ್ಯೆಗಳಿದ್ದಾವೆ, ಈ ಥರ ಇದೆ ಸರ್, ಅದನ್ನೆಲ್ಲ ಫೇಸ್ ಮಾಡಬೇಕು ನಾವು. ಹಿಂಗೆ ಈಗ ನಿಮ್ಮ ಖರ್ಚು, ವೆಚ್ಚ, ಉಪಜೀವನ, ಬದುಕು, ಅನ್ನ, ಮನೆಗೆ, ಇದಕ್ಕೆಲ್ಲ ಏನು ಸರ್? ಅನ್ನಕ್ಕೆ ಅನ್ನೋ ನಮಗೆ ಕೊರತೆ ಇಲ್ಲ, ಯಾಕೆಂತ ನಾವು ಮೂಲ ರೈತರಾಗಿದ್ದಕ್ಕಾಗಿ ಭತ್ತ ಇರುತ್ತೆ, ಊಟಕ್ಕೆ ಏನು ತೊಂದರೆ ಇಲ್ಲ. ಬಟ್ ಶೋಕಿಗಿಲ್ಲ ಅಂತಂದ್ರೆ ನಮ್ದೊಂದು ಜೀವನ, ಮನುಷ್ಯನ ಮೂಲ ಉದ್ದೇಶ ಏನಿದೆಯಲ್ಲ ಜೀವನ, ಅದಕ್ಕೆ ಸಾಕು ಸರ್. ಇನ್ನು ಎಕ್ಸ್ಟ್ರಾ ಏನಾದರೂ ಹ್ಯಾಬಿಟ್ಟಿಗೆ ಬೇಕು, ಇಂಥದ್ದು ಬೇಕು ಅಂತಂದರೆ ಅಂಥದ್ದೆಲ್ಲ ಏನಿಲ್ಲ. ಇವಾಗ ನನ್ನ ಮೈಂಡ್ ಸೆಟಪ್ ಹೆಂಗೆ ಆಗಿರೋದಂದರೆ ಆ ಒಂದು ಲೆವೆಲಿಗೆ ಹೊಂದ್ಕೋಬಿಟ್ಟಿದ್ದೀನಿ ನಾನು. ಅಂತಂದರೆ ದುಡ್ಡು ಮಾಡ್ಲಿಕ್ಕೆ ನನಗೇನು ಗೊತ್ತಿಲ್ಲ ಅಂತೇಳಿಲ್ಲ, ಇದೆ ನಾನು ಬೆಂಗಳೂರಲ್ಲಿ ಇದ್ದಾಗಲೆಲ್ಲ ಚೆನ್ನಾಗಿ ಅರ್ನ್ ಮಾಡ್ತಿದ್ದೆ. ಬಟ್ ಅವಾಗ ನಾನು ನಿಮ್ಗೆ ಹೇಳಿದ್ನಲ್ಲ ಸರ್, ಒಂದು ಇಂಗ್ಲೀಷ್ ಸೆಂಟೆನ್ಸು, ಅದೊಂದು ಲೈಟಾಗಿ ಪ್ರಭಾವ ಬೀರಿದೆ ನನ್ನ ಮೇಲೆ ಆಗುತ್ತೆ. ಇವಾಗ ನಾನು ತಂದೆನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಒಂದು 4-5 ವರ್ಷ ಆದಮೇಲೆ ಮತ್ತೆ ನಮ್ಮ ಟ್ರ್ಯಾಕಿಗೆ ನಾವು ಬರ್ತೀವಲ್ವಾ ಸರ್, ಟೈಮ್ ಇದೆ, ಆಗುತ್ತೆ, ಇದೆ, ಈ ಥರ ಇದೆ ಸರ್. ಒಂಥರ ಇವಾಗ ದುಡ್ಡಿನಕ್ಕಿಂತನೂ ಬದುಕಿನ ಮೌಲ್ಯ ಇಂಪಾರ್ಟೆಂಟ್ ಅನಿಸುತ್ತೆ. ನಾವು ಮೌಲ್ಯಗಳನ್ನು ಕಾತ್ಕೋತಾ ಇದ್ಬಿಟ್ರೆ ದುಡ್ಡು ಬರ್ಬೋದು, ಇವತ್ತಲ್ಲ ನಾಳೆ ಬಂದೇ ಬರುತ್ತೆ, ಬರದೇ ಇರ್ಲಿಗೆ ಹೋಗಲ್ಲ, ಬರುತ್ತೆ, ಅದು ಬರಲೇಬೇಕು, ಬಂದೇ ಬರುತ್ತೆ ಅನ್ನೋದೊಂದು ವಿಶ್ವಾಸ ಅಷ್ಟೇ ಸರ್ ನಮಗೆ. ಈಗ ನೀವು ಮಾಡ್ತಾ ಇರೋ ಗದ್ದೆ ಸ್ವಂತದ್ದ? ಹೌದು, ಸ್ವಂತದ್ದ ಗದ್ದೆ ಸರ್, ಸ್ವಂತ ಗದ್ದೆ, ಸ್ವಂತ ಜಮೀನು, ಸ್ವಂತ ಮನೆ. ಸ್ವಂತದ್ದಿದ್ರೇ ಎಷ್ಟು ಮಾಡ್ಬೋದು ಸರ್. ಇವಾಗ ನೀವು ನೋಡಿ, ನಾವು ಸ್ವಂತದ್ದಿದ್ರೂ ಅಂತ ಒಂದು ಜೀವನ ಮಟ್ಟ ಉತ್ತಮವಾಗಿ ರೂಪುಗೊಳ್ಳಲ್ಲ, ಅಂಥದ್ರಲ್ಲಿ ಬೇರೆ ಬಾಡಿಗೆಲೆಲ್ಲ ಇದ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಮಾಡ್ತಾ ಇದ್ದಾರೆ ಪಾಪ, ಅವ್ರವ್ರ ಲೆವೆಲಿಗೆ ಅವ್ರು ಮಾಡ್ತಿದ್ದಾರೆ, ಎಷ್ಟೋ ಜನ ಮಾಡ್ತಿದ್ದಾರೆ, ಬೇರೆಯವ್ರ ಜಮೀನು ಲೀಜಿ ತಗೊಂಡೆಲ್ಲ ಕೋಳಿ ಪಾರ್ ಮಾಡ್ತಿದ್ದಾರೆ. ಇದ್ರಲ್ಲಿ ನಮ್ದು ಎಲ್ಲದ್ದು ಸ್ವಂತನೇ ಸರ್. ಭತ್ತ ಬೆಳೀತದಿಲ್ಲ ಸರ್? ಭತ್ತನೇ ಬೆಳೀತಿದ್ವಿ. ಇವಾಗ ಭತ್ತನೇ ನೋಡಿ ಸರ್, 1 ಎಕರೆ ಭತ್ತ ಬೆಳಿತೀವಿ ಅಂದರೆ 15-20 ಸಾವಿರ ರೂಪಾಯಿ ಖರ್ಚು ಬಂದ್ಬಿಡುತ್ತೆ, ಗದ್ದೆ ಓಡ್ಲಿಕ್ಕೆ ಅದಕ್ಕೆ ಅದಕ್ಕೆ ಅಂತ ಬರುತ್ತೆ. ಬಟ್ ಇನ್ಕಮ್ ಇರಲ್ಲ ಸರ್, ರೈತ ಹಾಕಿರೋ ದುಡ್ಡು ಭತ್ತದಲ್ಲಿ ನಿಜವಾಗಿ ಬರಲ್ಲ. 2,000 ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ ಬರುತ್ತೆ ಕ್ವಿಂಟಲ್ಗೆ, ದೊಡ್ಡ ಭತ್ತ ಆದರೆ. ಇವಾಗ ಸಣ್ಣ ಭತ್ತಕ್ಕೆ ರೇಟ್ ಇಲ್ಲ, ದೊಡ್ಡ ಭತ್ತಕ್ಕೆ ರೇಟ್ ಇದೆ. ಇವಾಗ ನಾನು ಹೇಳ್ತಾ ಇರೋದು, ಇವಾಗ ಸರ್ಕಾರ ಹೆಂಗಿದೆ ಅಂತಂದ್ರೆ ಸರ್, ರೈತರಿಗೆ ನಾವು ಲಾಸ್ಟ್ ಇಯರ್ ಭತ್ತ ತಂದು ಹಾಕಿದ್ವಿ, ಕೃಷಿ ಇಲಾಖೆ ಕೊಟ್ಟಿದ್ದ ಭತ್ತ, ಸಣ್ಣ ಭತ್ತ ಯಾವುದೋ ಒಂದು ಹೆಸರಿದೆ, ಆ ಭತ್ತ ನಾವು ಹಾಕಿದ್ವಿ. ಆಮೇಲೆ ತಿರ್ಗಾ ಭತ್ತ ಮಾರಕ್ಕೆ ಹೋದ್ರೆ ಆ ಭತ್ತ ತಗೊಳ್ಳೋರಿಲ್ಲ. ನಾನು ಹೇಳ್ತಿರೋದು ಇವಾಗ 2,000 ರೂಪಾಯಿ ಐತಿ ಭತ್ತಕ್ಕೆ ರೇಟು ಅಂದರೆ, ಇನ್ನು 1,500 ರೂಪಾಯಿ ಕೇಳಿದ್ರೆ ಅಟ್ಲೀಸ್ಟ್ ಪ್ರಾಬ್ಲಮ್ ಇಲ್ಲ. ಈ ಭತ್ತ ನಾವು ತಗೊಳ್ಳೋದಿಲ್ಲ ಅಂದರೆ, ನಾವು ಶಿರ್ಸಿ ಕೇಳಿದ್ವಿ, ಸಿದ್ದಾಪುರ ಕೇಳಿದ್ವಿ, ಸಾಗರ ಕೇಳಿದ್ವಿ, ಎಲ್ಲಿ ಕೇಳಿದ್ರೆ ಈ ಭತ್ತ ಬೇಡ ಅಂತಾರೆ. ನಾನು ಹೇಳ್ತಿರೋದು ಇವಾಗ ಗೌರ್ಮೆಂಟ್ ತಾನೇ ಸಪ್ಲೈ ಮಾಡ್ತಾ ಇದೆ ಕೃಷಿ ಇಲಾಖೆಗೆ ಅಂತಂದರೆ ಅಟ್ಲೀಸ್ಟ್ ಡಿಮ್ಯಾಂಡ್ ಇರೋ ಅಂಥದ್ದು ಕೊಡಬೇಕಿತ್ತು. ಈ ಥರ ಸರ್ ಯಾಕೆ ತಗೊಳ್ಳಿಲ್ಲ ಅದನ್ನು ಸರ್? ಅದು ಭತ್ತ ಬೇಡ ಅಂತಿದ್ದಾರೆ, ನಾವು ಯಾಕೆ ಅಂತ ಕೇಳಿಕ್ಕಲ್ಲ. ಕಾರಣ ಏನಿರ್ಬೋದು? ಚಿಕ್ಕ ಭತ್ತ, ತುಂಬ ಸಣ್ಣ ಭತ್ತ, ಮತ್ತು ಆ ತಳಿಗೆ ಡಿಮ್ಯಾಂಡ್ ಇಲ್ಲ, ಯಾರು ಕೇಳೋದಿಲ್ಲ ಅಲ್ಲ ಅಂತ ಅವ್ರು ಹೇಳ್ತಿದ್ದಾರೆ, ಈ ತಳಿಗೆ ಡಿಮ್ಯಾಂಡ್ ಇಲ್ಲ ಅಂತ. ನಾನು ಹೇಳ್ತಿರೋದು ಇವಾಗ ಕೃಷಿ ಇಲಾಖೆಯಿಂದ ಕೊಡಬೇಕಿದ್ರೆ ಮಾರ್ಕೆಟ್ ಯಾವುದೈತಿ ಅದನ್ನು ಕೊಟ್ಟರೆ ಉತ್ತಮ ಅಂತ ನಾನು ಅಂದ್ಕೋತೀನಿ ಸರ್. ನಾನು ನಿಮ್ಗೆ ಆವಾಗ ಹೇಳ್ತೀನಿ, ಆಧುನಿಕ ಕೃಷಿಗೆ ಉತ್ತೇಜನ ಕೊಡಬೇಕು ಅಂತೇಳಿ ನಾವು ಮಿಷನ್ ನಾಟಿ ಮಾಡ್ತಾರೆ ಸರ್. ಇವಾಗ ಮಿಷನ್ ನಾಟಿ ನಮ್ಮಲ್ಲಿ ತುಂಬ ಜನ ಕಡಿಮೆ ಮಾಡೋರು, ನಾವು ಮಾಡಿದ್ವಿ ನೋಡೋಣ ಅಂತ 2-3 ವರ್ಷದಿಂದ. ಅದು ಪದ್ಧತಿನೇ ಬೇರೆ, ಮಿಷನ್ ನಾಟಿದು ಮಾಡಿ 1 ತಿಂಗಳಾಗಿರ್ಬೋದು ಬೆಳೆ, ಕಾಡ್ಕೊಳೆ ಬಂದು ಸರ್ 10-15 ಬಂದಿರ್ಬೋದು. ಬಂದು ಒಂದು ಸರಿ ಫುಲ್ ಗದ್ದೆ ಎಲ್ಲ ತಿಂದು ಕಾಡ್ಕೊಳೆ ಹೆಂಗೆ ಅಂದರೆ ಸರ್, ಇವಾಗ ನೀವು ಯಾವುದೋ ಕಾಡು ಪ್ರಾಣಿ ಬಂದು ತಿಂದಿರೋ ಲೆಕ್ಕ ಕಾಣೋದಿಲ್ಲ, ಒಬ್ಬ ಮನುಷ್ಯ ಕತ್ತಿ ತಗೊಂಡು ಕೊಯ್ದಂಗೆ ಕಾಣಿಸುತ್ತೆ ನೋಡಿದ್ರೆ ಗದ್ದೆನ. ಆ ಥರ ಒಂದು ಬದಿಯಿಂದ ನೀವು ಇವಾಗ ಗದ್ದೆ ಕೊಯ್ದ್ರೆ ಹೆಂಗೆ ಆಗುತ್ತಲ್ಲ, ಆ ಥರ 1 ಎಕರೆ 2 ಎಕರೆ ನೀಟಾಗಿ ಬಂದ್ಬಿಡ್ತಾವೆ. ಕಂಟಿನ್ಯೂಗೆ 2 ದಿವಸ ಬಂದವು, ಮೆಂದ್ಕೊಂಡು ಹೋದ್ರು, ಜೊತೆಗೆ ಶುಂಠಿ ಹಾಕಿದ್ವಿ, ಶುಂಠಿನೂ ತಿಂದವು. ಶುಂಠಿ ತಿಂದು ಹಾಳು ಮಾಡಿತ್ತು ಅನ್ನೋದಕ್ಕಿಂತನೂ ಕಾಡ್ಕೊಣ ತುಂಬ ಸ್ವಲ್ಪ ಹೆಚ್ಚು ಕಡಿಮೆ ಆನೆ ಹೆಜ್ಜೆ ಥರ ಇರ್ತಿತ್ತು, ಅದು ಹೆಜ್ಜೆ ಮೆಟ್ಟಿ ಮೆಟ್ಟಿ ಮೆಟ್ಟಿ ಎಲ್ಲ ಹಾಳು ಮಾಡಿಬಿಡುತ್ತೆ. ಇವಾಗ ಗದ್ದೆನೂ ಹಾಳು ಮಾಡ್ತವೆ, ಜೊತೆಗೆ ಅಡಿಕೆ ಮರನ ದೂರ ಕೇಳಿಬಿಡ್ತವೆ. ಅವು ಮೈ ತುರ್ಕಿ ಏನಾರು ಆಗಿಬಿಟ್ರೆ ತುರ್ಕಿಸ್ಕೊಳ್ಳೋದಕ್ಕೆ ಮರ ತಿವಿತಾವಲ್ಲ ಸರ್, ಬಿದ್ದೋಗ್ಬಿಡುತ್ತೆ ಮರ, 1-2 ಮರ ಬಿದ್ದೋದ್ವು, ಆಮೇಲೆ ಕೊನೆ ಎಲ್ಲ ಕೇಳಿಬಿಟ್ವು, ಈ ಥರ ಆಗುತ್ತೆ. ಹಂಗಂತೇಳಿ IBX ಇದೆ ನಮ್ಮದು, ಸಾಮಾನ್ಯ 3-4 ಅಂದರೆ ಒಂದು 7 ಫುಟ್ ಮೇಲೆ ಜಂಪ್ ಮಾಡ್ಕೊ ಬಂದ್ಬಿಟ್ಟಿದ್ದು. ಅವಕ್ಕೆ ಏನಾಗುತ್ತೆ ಅಂದರೆ ಇವಾಗ ಕಾಡು ಪ್ರಾಣಿಗೆ ಒಂದ್ಸರಿ ನೋಡಿದ್ರೆ ಅನಿವಾರ್ಯ ಅನಿಸುತ್ತೆ. ಇವಾಗ ನಮ್ಗೆ ನಾವೆಲ್ಲ ಚಿಕ್ಕವರಿದ್ದೆ ನಮ್ಮ ತಂದೆರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಸರ್ ಪ್ರಾಣಿ ಹಾವಳಿಗೆ ಬೆಚ್ಚೆ ಅಂತ ಮಾಡ್ತಾಯಿದ್ರು, ನಿಮ್ಗೆ ಗೊತ್ತಿರ್ಬೋದು ಬೆಚ್ಚೆ. ಇವಾಗ ಏನಾದರೂ ಹಳೆ ಅಂಗಿ ಏನಾದರೂ ಹೋಗಿ ಚಿಕ್ಕಾಕ್ಸೋದು, ಗಾಟೆ ಚಿಕ್ಕಾಕಿಸೋದು, ಮನುಷ್ಯ ಇದ್ದಾನೆ ಅಂತೇಳಿ ತಿಳ್ಕೊಂಡು ನಾವು ವಾಪಸ್ ಹೋಗ್ತಾಯಿದ್ವಿ. ಅಂತಂದರೆ ಆವಾಗ ಮನುಷ್ಯ ಕಾಡು ಪ್ರಾಣಿಗೆ ಸ್ವಲ್ಪ ಭಯ ಇತ್ತಿದೇನೋ ಐತಲ್ಲ ಅಂತ. ಆಮೇಲೆ ಅವಕ್ಕೆ ಏನಾಗುತ್ತೆ ಹೇಳಿ, ರೂಢಿ ಡೈಲಿ ಹೊಟ್ಟಿಗೆ ಬೇಕೇ ಬೇಕಲ್ಲ, ಹುಡ್ಕಕ್ಕೆ ಬರ್ತಾ ಬರ್ತಾ ಬರ್ತಾ ಇಡೀ ಎಲ್ಲಿ ನೋಡಿದ್ರೆ ಬೆಚ್ಚೆ ಕಾಣ್ತಾ ಇದ್ದಾವಲ್ಲ, ಇದೇನು ಇದು ಅಂತೇಳಿ ನೋಡಿ ನೋಡಿ ಅವಾಗ ಗೊತ್ತಾಯ್ತಿದ್ದು ಬೆಚ್ಚಿದ ಮನುಷ್ಯ ಅಲ್ಲ ಅಂತ ಬಂತಿದ್ವು. ಆಮೇಲೆ ಏನು ಮಾಡಿದ್ರು, ಸ್ವಲ್ಪ ಹೊಗೆ ಹಾಕೋದು ಇದೆಲ್ಲ ಮಾಡಿದ್ರು. ಇವಾಗ ಅವೆಲ್ಲ ಹಳೆ ಸ್ಟೈಲ್, ಅವಕ್ಕೆಲ್ಲ ತಲೆ ಕೆರೆಸ್ಕೊಳ್ಳೋದಿಲ್ಲ. ಇವಾಗ ಅದೇ ಥರ ಐಬಿಎಕ್ಸಿ ಸ್ವಲ್ಪ ಹೆದರುತ್ತಾ ಇದ್ವು ಕರೆಂಟ್ ಬೇಲಿಗೆ, ಇವಾಗ ಅದನ್ನು ಏನು ತಲೆ ಕೆರೆಸ್ಕೊಂತಿಲ್ಲ, ಬೇಲಿನೂ ಸೇರಿ ತಗೋ ಬಂದ್ಬಿಡ್ತವೆ, ಬೇಲಿನೂ ಸೇರಿ ತಂದ್ಬಿಡ್ತವೆ, ತಂತಿನೂ ಸೇರಿ ತಗೋಬಂದು ತಿನ್ಕೊಂಡು ಹೋಗ್ಬಿಡ್ತಾವೆ ಸರ್. ಕಷ್ಟ, ಕಾಡು ಪ್ರಾಣಿ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಅದನ್ನೇ ಹಾವಳಿ, ಕಾಡು ಪ್ರಾಣಿ ಮೇನಾಗಿ ದೊಡ್ಡ ಪ್ರಾಣಿ ಅಂದರೆ ನಮ್ಮಲ್ಲಿ ಆನೆ ಏನಿಲ್ಲ, ಕಾಡ್ಕೊಂಡೇ ಮೇನು. ಆವಾಗ ನಮಗೇನು ಅನಿಸುತ್ತೆ ಅಂದರೆ, ಇವಾಗ ನಾನು ಸ್ವಲ್ಪ ಕೊಡಗು ಚಿಕ್ಕಮಂಗ್ಳೂರು ಆ ಕಡೆದೆಲ್ಲ ಸ್ಟೋರಿ ಹಿಂಗೆ ಗೊತ್ತಲ್ಲ, ಅಟ್ಲೀಸ್ಟ್ ನಮ್ಮ ಬದಿ ಕಾಡ್ಕೊಳಲ್ಲ ಪಾಪ, ಅವ್ರ ಕಡೆ ಆನೆ ಇದ್ದಾವೆ, ಆನೆ ಏನಿಲ್ಲಲ್ಲ ನಮಗೆ ಅಂತ ಸ್ವಲ್ಪ ಸಮಾಧಾನ ಮಾಡ್ಕೋಬೋದು ನಾವು ಅಷ್ಟೇ. ನಿರ್ಧಾರ ಇರುತ್ತೆ. ಮಕ್ಕಳು ಎಲ್ಲ ಸರಿಲ್ಲ, ನಾ ಮ್ಯಾರೇಜ್ ಆಗಿಲ್ಲ ಇನ್ನು, ಈ ವರ್ಷ ಆಗೋಣ ಅಂತ ಅದೇ ತಂದೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಈ ವರ್ಷ ಆಗೋಣ ಅಂತ ಇದನ್ನೇ ಆಗ್ತೀನಿ. ಬದುಕನ್ನ ಏನು ಪಾಠ ಕಲ್ತ್ರಿ ಒಟ್ಟಾರೆ ಸರ್? ನಾನು ಸೇಮ್ ಆವಾಗ ಹೇಳಿದ್ನಲ್ಲ ಸರ್, ಅದೊಂದೇ ವಾಕ್ಯ, ಬದುಕೋ ಏನಿಲ್ಲ ಸರ್, ಬರುತ್ತೆ. ಬಟ್ ನಾವೇನು ಅಂದ್ಕೋಬೇಕಂದ್ರೆ, ನನ್ನ ಎಕ್ಸ್ಪೀರಿಯನ್ಸು ಅಥವಾ ನನ್ನ ಥಾಟ್ ಏನಂದರೆ, ನನಗೊಂದು ಸಮಸ್ಯೆ ಬಂತಂದರೆ ಅದಕ್ಕೆ ನಾನೇ ಜವಾಬ್ದಾರ, ನಾನೇ ಸಾಲ್ವ್ ಮಾಡ್ಕೋಬೇಕು. ಇವಾಗ ನಾನು ಸಮಸ್ಯೆಯಲ್ಲಿ ಇದ್ಬಿಟ್ಟಿದ್ದೀನಲ್ಲ, ಇವಾಗ ನನ್ನ ಸಮಸ್ಯೆಯಲ್ಲಿದ್ದಾಗ ನಾನು ಬೇರೆ ಅವನ ಶೋಕಿ ಮಾಡ್ತಿದ್ದಾನೆ ಅಂತಂದ್ರೆ ಅವನು ಹಂಗೆ ನಾನಿಲ್ಲ ಯಾಕೆ ಅನ್ನೋದಕ್ಕಿಂತನೂ ಇವಾಗ ಆಗಿರೋ ಸಮಸ್ಯೆ ನಾವು ಬಗೆಹರಿಸ್ಕೋಬೇಕು. ಅಥವಾ ಈಗ ನಮ್ಮಲ್ಲಿ ನನಗೆ ಬೇಕಾದವ್ರಿಗೆ ಒಬ್ರಿಗೆ ಆಗಿದೆ ಅಂದರೆ ಅವ್ರಿಗೆ ಜೊತೆಗೆ ನಿಲ್ಲಬೇಕು ಅನ್ನೋ ಒಂದು ಥಾಟ್ ಬಂದಿರೋ ಸರ್, ಅದೊಂದು ಸಾಕು. ಮೇನ್ ಬದುಕೇ ಅಷ್ಟು, ಬೇರೆಯವ್ರ ಶೋಕಿಗಿಂತನೂ ನಮ್ಮನ್ನು ನಾವು ಅದು ಹೇಳ್ತಾರೋ ಸರ್, ನಾವು ಬದುಕು ಹೆಂಗೆ ಅಂತಂದರೆ, ನಾವು ಬದುಕನ್ನಂಗೆ ನಾವು ರೇಸಿ ನಿಂತ್ಕೊಂಡಿವಿ ಅಂದರೆ ಓಡೋದ್ರಿಂದನೇ ಗೆಲ್ಲಬೇಕು, ಸೈಡಿಗೆ ನಿಂತ್ಕೊಂಡು ಚಪ್ಪಾಳೆ ಹೊಡೆಯೋದ್ರಿಂದ ಪ್ರೋತ್ಸಾಹ ಅದರಲ್ಲಿ ಏನಾಗೋಲ್ಲ, ನಾವೇ ಓಡ್ಕೋಬೇಕು, ನಾವೇ ಗೆದ್ಕೋಬೇಕು ಸರ್ ಅಷ್ಟೇ, ಇನ್ನೇನಿಲ್ಲ. ಬಟ್ ಇವಾಗ ಏನಾಗುತ್ತಂದರೆ ಥಾಟ್, ಇವಾಗ ಜನನೂ ಬದುಕನ್ನು ನೋಡೋಂಥ ದೃಷ್ಟಿಕೋನ ಸ್ವಲ್ಪ ಚೇಂಜ್ ಆಗ್ಬಿಟ್ಟು, ಏನಿದ್ರೂ ದುಡ್ಡು, ಇವಾಗ ಮಕ್ಕಳನ್ನ ಬೆಳೆಸ್ಬೇಕಾದ್ರೂ ಜನ ಹಂಗೆ ಬೆಳೆಸ್ಬಿಡ್ತಾರೆ, ಮೌಲ್ಯಗಳನ್ನು ತುಂಬ್ತಾ ಇಲ್ಲ. ಹೆಂಗೆ ತುಂಬ್ತಿದ್ದಾರೆ ಅಂತಂದರೆ, ಇವಾಗ ಪಕ್ಕದ ಮನೆಯಲ್ಲಿ ಯಾರನ್ನಾರು ಉದಾಹರಣೆಗೆ ಹೇಳೋದು ನೋಡಿ, ಅವನೇನು ಮಾಡ, ಅವನ ಹೆಂಗೆ ದುಡ್ಡು ಮಾಡ್ದೆ, ಅವನ ಹೆಂಗೆ ಕಾರ್ ತೊಗೊಂಡು, ಅವನ ಹೆಂಗೆ ಬೈಕ್ ತೊಗೊಂಡು, ಅವನ ಹೆಂಗೆ ಮನೆ ಕಟ್ತ. ಸರ್, ನೀವು ಇವಾಗ ಒಂದು ಸುಮ್ಮನೆ ಒಂದು ಕಾಮನ್ ಡೈಲಾಗ್ ನೀವು ಕೇಳಿರ್ತೀರಿ, ಇವಾಗ 100ಕ್ಕೊಂದು 70ರಷ್ಟು ಜನರ ಬಗ್ಗೆ ಜನ ಹೆಂಗೆ ಮಾತಾಡ್ಕೊಂತಿದ್ದಾರೆ ಸರ್, ಏನು ಮಾಡ್ತಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ದುಡ್ಡು ಚೆನ್ನಾಗಿ ಮಾಡಿದೆ ಅಂತಿದ್ದಾರೆ. ಹೌದಲ್ವಾ ಸರ್, ಅದೊಂದು ಡೈಲಾಗು ಆಲ್ಮೋಸ್ಟ್ ಹಂಗೆ ಇದೆ, ಅವ್ನು ಏನು ಮಾಡ್ತಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಆದರೆ ಮನೆಗಿನ್ನೇ ಕಾರು ಗೀರು ಇಂಥದೆಲ್ಲ ತೊಗೊಂಡು ಸಂಪಾಗಿದ್ದಾನೆ ಅಂತಾರೆ. ಅಂತಂದರೆ ಅವನೊಂದು ಮಾಡಬಾರ್ದೆ ಮಾಡ್ತಾ ಇದ್ದಾನೆ ಅಂತ, ಅವನ ಇನ್ಸ್ಪಿರೇಷನ್ ಆಗಬಾರ್ದು ಜನರಿಗೆ ಈ ಥರ. ಒಳ್ಳೆಯದು ನಾಗರಾಜ್, ಇಷ್ಟೆಲ್ಲ ಬದುಕು ಅನೇಕ ಪಾಠಗಳನ್ನು ಕಲಿಸಿದೆ, ಅದ್ರ ಬಲ್ದೆ ಇದು ಎಲ್ಲರಿಗೂ ಕಲಿಸ್ತಾ ಇರುತ್ತೆ. ಕೆಲವೊಂದು ಜನ ಅದನ್ನು ಗಮನಿಸ್ತಾರೆ, ನೋಡ್ತಾರೆ ಬದುಕಿನಲ್ಲಿ ಏನು ಸರಿ ಏನು ತಪ್ಪು ಅಂತೇಳಿ ತೀರ್ಮಾನ ಮಾಡ್ತಾರೆ. ಅಷ್ಟೊಂದು ಸೂಕ್ಷ್ಮತೆ ನಿಮ್ಮಲ್ಲಿ ಕೂಡ ನಾನು ನೋಡಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿ ಮತ್ತು ಕೋಳಿ ಸಾಕಾಣಿಕೆ ಜೀವನಾನುಭವ ಎಲ್ಲವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದ. ಕೋಳಿ ಸಾಕಾಣಿಕೆ ಹಾಗೂ ಕೃಷಿ ಬದುಕಿನ ಜೀವನಾನುಭವವನ್ನ ಕೇಳಿದಿರಿ ಸಿದ್ದಾಪುರ ತಾಲೂಕು ಕೋಲ್ಸಿರ್ಸಿಯ ನಾಗರಾಜ್ ಗಣಪತಿ ನಾಯ್ಕ ಅವರಿಂದ. ಸಂದರ್ಶಕರು ಎಚ್ಬಿ ರಾಮಡಗಿ. ಪಕ್ಷಿಯೋ ಸೇ ಹಮ್ ಖೇತ್ ಬಚಾ ಲೇತೆ ಹೇ ಘಾತಕ ರಸಾಯನ ಕೈಸೆ ಬಚಾ ಮತಲಬ ವೇಟ್ ಬೇಟಾ ತೂ ಜೊ ಅಂದಾಜೊಂದು ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಮೈ ಅರೇ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೇ ಬಡೇ ಬುಜುರ್ಗೋ ಸೇ ಕೈಸೆ ಫಸಲ್ ಲಗನಾ ಹಾತಿ ಖುದ್ ಪತಾ ಚಲಕ್ಕಿ ಮಾಟಿ ಹೀ ಕಮ್ಜೋರ್ ಔರ್ ಲೋ पहली वाली बात कहा परम तो सब नहीं डाले सब नहीं आज भी लाखों जागरूक किसान परंपरागत विधि से फसल उगा रहे हैं पर्चा पर और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं